ವಿಶೇಷ ಸರಣಿ. ವಿಶೇಷ ಸರಣಿ ಹಳೆಯ ಹೊನ್ನು. ಹಳೆಯ ಹೊನ್ನು ಸಿರಿಧಾನ್ಯಗಳ ಬೇಸಾಯ ಹಾಗೂ ವ್ಯವಹಾರಗಳ ಬಗೆಗಿನ ಎಲ್ಲ ಅಂಶಗಳ ಮೇಲೆ ಬೆಳಕು ಚೆಲ್ಲುವ ಸಮಗ್ರ ಸರಣಿ ಹಳೆಯ ಹೊನ್ನು. ಹಳೆಯ ಹೊನ್ನು ಇಂದಿನ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳ ಪೋಷಕ ಮಹತ್ವ, ಮೌಲ್ಯವರ್ಧನೆ, ಸಂಸ್ಕರಣಾ ತಾಂತ್ರಿಕತೆ ಹಾಗೂ ಸಿರಿಧಾನ್ಯಗಳ ವ್ಯವಹಾರಕ್ಕೆ ಇರುವ ಅವಕಾಶಗಳ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಆಹಾರ ಮತ್ತು ಪೋಷಣೆ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾಗಿರುವ ಡಾಕ್ಟರ್ ಉಷಾ ರವೀಂದ್ರ ಅವರೊಂದಿಗೆ ಸಂದರ್ಶನ ಭಾಗ ಮೂರು. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ವಿಶೇಷ ಸರಣಿ ಕಾರ್ಯಕ್ರಮ ಹಳೆಯ ಹೊನ್ನು ಸರಣಿಗೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ಸಿರಿಧಾನ್ಯಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಳ್ಳೋಣ. ವಿಶೇಷವಾಗಿ ಈ ಸಿರಿಧಾನ್ಯಗಳನ್ನು ನಾವು ಸೂಪರ್ ಫುಡ್ಸ್ ಅಂಥೇಳಿ ಕರೀತಾ ಇದ್ದೀವಿ. ಯಾಕೆ ಸೂಪರ್ ಫುಡ್ಸ್ ಅಂಥೇಳಿ ಈ ಸಿರಿಧಾನ್ಯಗಳನ್ನು ಕರೀತಾ ಇದ್ದಾರೆ? ಸಿರಿಧಾನ್ಯಗಳ ಪೋಷಕ ಮಹತ್ವ, ಸಂಸ್ಕರಣಾ ತಂತ್ರಜ್ಞಾನ, ಮೌಲ್ಯವರ್ಧನೆ ಅಂತಂದ್ರೆ ಏನು, ಆರೋಗ್ಯಕ್ಕೆ ಮತ್ತು ಸಿರಿಧಾನ್ಯಗಳಿಗೆ ಏನೇನು ಸಂಬಂಧ ಅದಾವ, ಈ ಎಲ್ಲ ವಿಷಯಗಳ ಬಗ್ಗೆ, ಅದರ ಜೊತೆಗೇ ಏನೇನು ಮಾರುಕಟ್ಟೆಯ ಅವಕಾಶಗಳದಾವ, ಅವುಗಳನ್ನು ಕೂಡ ನಾವು ಇವತ್ತಿನ ಕಾರ್ಯಕ್ರಮದೊಳಗೆ ತಿಳ್ಕೊಳ್ಳೋಣ. ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡಿ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳೋದಕ್ಕೆ ಇವತ್ತು ನಮ್ಮ ಜೊತೆಗೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಆಹಾರ ವಿಜ್ಞಾನ ಮತ್ತು ಪೋಷಣೆ ವಿಭಾಗದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು ಆಗಿರುವಂತಹ ಡಾಕ್ಟರ್ ಉಷಾ ರವೀಂದ್ರ ಅವರು ನಮ್ಮ ಜೊತೆಗೆ ಈಗ ದೂರವಾಣಿ ಸಂಭಾಷಣೆಯೊಳಗೆ ತೊಡಗಿಕೊಳ್ತಾ ಇದ್ದಾರೆ. ಡಾಕ್ಟರ್ ಉಷಾ ರವೀಂದ್ರ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ತಮಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸ್ವಾಗತ. ಸಿರಿಧಾನ್ಯಗಳ ಕುರಿತಾದಂತಹ ಬಹಳ ಒಳ್ಳೆಯ ಅದ್ಭುತವಾದಂತಹ ಒಂದು ಬೆಳವಣಿಗೆಯನ್ನು ನಾವು ನೋಡ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ. ಮೇಡಮ್, ಒಂದು ವಿಚಾರ ತಾವು ಹೇಳಿದ್ರಿ ಏನಪ್ಪಾ ಅಂತಂದ್ರೆ, ಈ ಅಕ್ಕಿ ಆದ ನಂತರ ಬಹಳ ದಿವಸ ಇಡಕ್ಕಾಗಂಗಿಲ್ಲ, ಅದನ್ನ ನಾವು ಜಲ್ದಿ ಆಹಾರವಾಗಿ ಬಳಸಬೇಕು ಅಂತೇಳಿ. ಈಗ ತಿನಿಸುಗಳನ್ನು ಮಾಡ್ತೀವಿ, ಇವನ್ನ ಸಾಕಷ್ಟು ದಿನಗಳವರೆಗೆ ನಾವು ಕೆಡ್ಲಾರ್ ಇಡಬೇಕು ಅಂತಂದಾಗ, ವಿಶೇಷವಾಗಿ ಈಗ ಚಕ್ಲಿ ಇರ್ಬೋದು, ಉಂಡಿ ಇರ್ಬೋದು, ಇಂಥವೇನು ಸುಮಾರು ದಿನಗಳವರೆಗೆ ಇಟ್ಟು ತಿನ್ನುವಂಥದ್ದೇನು ಪರಿಪಾಠ ಇರ್ತದೆ, ಅಂಥ ಒಂದು ಸಂದರ್ಭದೊಳಗೆ ಯಾವ ರೀತಿಯಾಗಿ ತಾವು ಇದ್ರ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದೀರಿ? ಸರ್, ಈಗ ಇನ್ನೊಂದು ಸಿರಿಧಾನ್ಯದ ಬಗ್ಗೆ ಒಂದು ಹೇಳೋದಾದ್ರೆ, ಉಂಡಿ ಕೇಳಿದ್ರಿ ನೀವು, ಈಗ ಬೇಸನ್ ಉಂಡಿ ಮಾಡ್ತೀವಲ್ಲ, ಅಲ್ಲಿ ತುಪ್ಪ ಬಳಸ್ತೀವಿ ನಾವು ಸಾಮಾನ್ಯವಾಗಿ, ಅದಕ್ಕೆ ಜಾಸ್ತಿ ತುಪ್ಪ ಹಾಕ್ತೀವಿ ನಾವು. ಆದ್ರ ಸಿರಿಧಾನ್ಯದ ಒಂದು ಗುಣ ಏನಿದೆ ಅಂದ್ರೆ, ಕಮ್ಮಿ ಎಣ್ಣೆ ಹಿಡಿತದೆ, ತುಪ್ಪ ಹಿಡಿತದೆ, ಹಂಗಾಗಿ ಉಂಡಿ ಬಹಳ ದಿನ ಇರ್ತಾವ ಸರ್, ತಿಂಗಳ ಮೇಲೆ ಇರ್ತಾವ. ಚಕ್ಲಿ ಅವೆಲ್ಲ ಒಂದ್ ತಿಂಗಳೊಳಗ ಬಳಸಬೇಕಾಗತ್ತೆ. ಇಡ್ಲಿ ಮತ್ತ ದೋಸೆ ಮಿಕ್ಸ್ ಪುಡಿ ಏನ್ ಮಾಡಿದ್ರ ಆರ್ ತಿಂಗಳ ತನಕ ಇರ್ತೈತಿ. ಆಮೇಲೆ ಎನರ್ಜಿ ಫುಡ್ ಅಂತ ಹೇಳಿದೆ ನಾನು, ಅನ್ನ ತಂದ್ರೆ ಬಿಸಿನೀರ್ ಹಾಕೊಂಡು ಉಂಡಿ ಕಟ್ಕೊಂಡು ಉಂಡಿ ಆಗತ್ತದು, ಏನು ಬೇಡ ಹಂಗ ಪುಡಿನ ತಿನ್ಬಹುದು, ಅದೆಲ್ಲ ವರ್ಷಗಂಟ್ಲೆ ಇರ್ತೈತಿ. ಕುಡಿಯಕ್ ಮಾಲ್ಟ್ ಅಂತ ಹೇಳಿದೆ, ಅದು ವರ್ಷಕ್ ಇರ್ತದೆ. ಹಪ್ಪಳಗಳು ಸರ್? ಹಪ್ಪಳಗಳು ಅಯ್ಯೋ ಸರ್, ಅವು ಎರಡು ವರ್ಷನೂ ಇರ್ತಾವ ಸರ್. ಹಪ್ಪಳ ಸಂಡಿಗೆ ಬಹಳ ಸುಲಭದ ಅಡಿಗೆ ಅವು ಸಿರಿಧಾನ್ಯದಲ್ಲಿ. ಆಮೇಲೆ ಸಿರಿಧಾನ್ಯದ ಹಿತ್ತಲ್ಲಿ ಇನ್ನು ಸಿಹಿ ಪದಾರ್ಥ ಪಾಯಸ ಮಿಕ್ಸ್ ಅಂತ ಮಾಡಿದ್ರೆ, ಅಂದ್ರೆ ನಮ್ಗೆ ಟೈಮ್ ಇಲ್ಲಪ್ಪ, ಟೈಮ್ ಇದ್ದಾಗ ಮಾಡಿ ಇಟ್ಕೊಂಡ್ಬಿಡೋಣ, ಈಗ ಹಪ್ಪಳ ನಿಪ್ಪಟ್ಟು ಇವನ್ನೆಲ್ಲ ಮಾಡ್ತೀವಲ್ಲ, ಹಂಗ ಪಾಯಸದ ಮಿಕ್ಸ್, ಅನ್ನದ ಮಿಕ್ಸ್ ಗಳು ಮಾಡಿ ಇಟ್ಕೊಂಡ್ರು ಅವನು 3 ತಿಂಗಳಿಂದ 4 ತಿಂಗಳು ಇರ್ತಾವ ಸರ್. ಬೇಕಾದ ಕುಕ್ಕರ್ಗೆ ಹಾಕ್ಬಿಟ್ಟು, ಈಗ ಪೊಂಗಲ್ ಅಂತ ಹೇಳಿದೆ ನಾನು, ಅದೇನೆಲ್ಲ ನವಣಿ ಅಥವಾ ಸಾವಿ ಅಂದ್ರೆ ಅಕ್ಕಿಗಳು ಬೇಕು, ಸಿರಿಧಾನ್ಯದ ಅಕ್ಕಿಗಳು, ರಾಗಿ ಅಲ್ಲ ಅದ್ರಲ್ಲಿ. ಒಂದ್ ಅಕ್ಕಿ ತಗೊಂಡ್ರೆ ಒಂದು ಹೆಸರು ಬೇಳೆ, ಎರಡೂ ಕಡಿಮೆ ಎಣ್ಣೆ ತುಪ್ಪ ಹಾಕ್ಬೇಕು, ಅತಿ ಕಡಿಮೆ 1 ಕೆಜಿಗೆ 1 ಸಣ್ಣ ಚಮಚೆ ಸಾಕು, ಅಷ್ಟೇ ಎಣ್ಣೆ ತಗೊಳತ್ತ ಅದು. ಅದ್ರ ಜೊತೆಗೆ ಜೀರಿಗೆ, ಮೆಣಸು, ಹಸಿಮೆಣಸಿನ್ಕಾಯಿ, ಕರಿದು, ಕೊತ್ತಂಬರಿ, ಆಮೇಲೆ ಅದ್ರಕ್ ಅಂತ ಹೇಳ್ತೀವಲ್ಲ ಶುಂಠಿ, ಅವನ್ ಹಾಕಿ ಚೆನ್ನಾಗಿ ಹುರಿದು ಪ್ಯಾಕ್ ಮಾಡಿ ಇಟ್ಕೊಂಡ್ರೆ, ನನಗೆ ಯಾವಾಗಾದ್ರೂ ಮನೆಗೆ ದಿಢೀರಾಗಿ ಯಾರೋ ಬಂದ್ರು ಬಳಗದವ್ರು ಅಂದ್ರೆ, ಸ್ವಲ್ಪ ಕುಕ್ಕರ್ನಾಗ ಏನಿಲ್ಲ, ಇದು 1 ಗ್ಲಾಸ್ ಮಿಕ್ಸ್ ಹಾಕಿ, 3 ಗ್ಲಾಸ್ ನೀರ್ ಹಾಕಿ, 3 ವಿಶಲ್ ಕೂಗಿಸಿದ್ರೆ ಬಿಸಿ ಬಿಸಿ ಆಗಿರೋ ಅನ್ನ ರೆಡಿ ಸರ್. ಅತ್ಯಂತ ಪೌಷ್ಟಿಕವಾಗಿದ್ದು ಮತ್ತೆ ಬೇಗ ಆಗುವಂತದ್ದು ಇವೆಲ್ಲ ಇರ್ತಾವ ಸರ್, 3-4 ತಿಂಗಳು ಆರಾಮಾಗಿರ್ತಾವ ಇರ್ತಾವಲ್ಲ, ಏನ್ ತೊಂದ್ರೆ ಇಲ್ಲ, ಏನ್ ತೊಂದ್ರೆ ಇಲ್ಲ. ಮೇಡಮ್ ಅವರೇ, ಸಾಕಷ್ಟು ವಿಚಾರಗಳನ್ನು ತಾವು ಹೇಳಿದ್ರಿ, ವಿಶೇಷವಾಗಿ ತಿನಿಸುಗಳ ಸಂಬಂಧಪಟ್ಟಂಥ ಮತ್ತು ಸಂಸ್ಕರಣೆಗೆ ಸಂಬಂಧಪಟ್ಟಂಥ ಸಾಕಷ್ಟು ವಿಚಾರಗಳನ್ನು ನಮ್ಮ ಎಲ್ಲ ಕೇಳುವರಿಗೆ ಹೇಳಿದ್ರಿ. ಒಂದು ಮಾತು ಏನಪ್ಪಾ ಅಂತಂದ್ರೆ, ಈಗ ಇಂಥ ಧಾನ್ಯಗಳನ್ನು ಸರಬರಾಜು ಮಾಡುವಂಥವ್ರು ಕಡಿಮೆ ಇದ್ದಾರೆ, ಹೀಗಾಗಿ ನಮಗೆ ಇದನ್ನು ಡೆವಲಪ್ ಮಾಡೋದ್ರೊಳಗೆ ಸಾಕಷ್ಟು ತೊಂದರೆಗಳಾಗ್ತಾ ಇದ್ದಾವೆ ಅನ್ನುವಂಥ ಮಾತನ್ನು ಕೂಡ ತಾವು ಹೇಳಿದ್ರಿ. ಈಗ ತಮ್ಮ ಅನುಭವದ ಪ್ರಕಾರ ತಾವು ಏನು ಮೊದಲಿನ ದಿನಗಳನ್ನ ನೋಡ್ತಾ ಇದ್ರಿ, ಸುಮಾರು ಒಂದು 5 ವರ್ಷ ಅಂತ ನಾವು ಇಟ್ಕೊಳ್ಳೋಣ, 5 ವರ್ಷದ ಹಿಂದೆ ಯಾವ ರೀತಿಯಾದಂತಹ ಮತ್ತೆ ಎಷ್ಟು ಪ್ರಮಾಣದೊಳಗ ಸಿರಿಧಾನ್ಯಗಳನ್ನ ಬೆಳೀತಾ ಇದ್ರು, ಈಗ ಏನು ಆ ಚಿತ್ರಣ ಬದಲಾಗಿದೆ ಅನ್ನೋದ್ರ ಬಗ್ಗೆ ಏನಾದ್ರು ನಾವು ಹೇಳ್ಬೋದಾ? ಸಿರಿಧಾನ್ಯ ಈಗ ಒಂದು 5 ವರ್ಷದ ಹಿಂದೆ ಕೃಷಿ ಇಲಾಖೆಯವರೇ ಬೆಳೆ ಕೊಟ್ರು, ಬೀಜನ ಕೊಟ್ರು ಸರ್, ಫ್ರೀ ಆಗಿ ಕೊಟ್ರು, ಆಮೇಲೆ 1 ಎಕರೆಗೆ 10,000 ರೂಪಾಯಿ ಸಹಾಯಧನನು ಕೊಟ್ರು. ಆವಾಗ ನಮ್ ರೈತರು ಕೂಡ ಇಲ್ಲಿ ಬೆಂಗಳೂರು ಸುತ್ತಮುತ್ತ ಇರೋ ರೈತರು ಬೆಳೆದ್ರು, ಆದ್ರೆ ಅವ್ರಿಗೆ ತೊಂದ್ರೆ ಎಲ್ಲಿ ಬಂತು ಅಂದ್ರೆ ರೈತರಿಗೆ ಅದನ್ನ ಸಂಸ್ಕರಣೆ ಮಾಡೋದು ಗೊತ್ತಾಗ್ಲಿಲ್ಲ, ಅವ್ರಿಗೆ ಮಾರಾಟ ಮಾಡಕ್ಕಾಗ್ಲಿಲ್ಲ ಅವಾಗ. ಹಂಗಾಗಿ ಅವರು ಸ್ವಲ್ಪ ಹಿಂಜರಿದ್ರು ಆ ಟೈಮಲ್ಲಿ. ಅವರೆಲ್ಲರೂ ಒಟ್ಟಾಗ್ಬಿಟ್ಟು ಒಂದು ಸಂಸ್ಕರಣ ಘಟಕ ಹಾಕೊಡ್ತೀವಿ ಸಹಾಯ ಮಾಡಿ ಅಂತ ಗೌರ್ಮೆಂಟ್ ಅನ್ನ ಕೇಳಿದ್ರೆ ಮಾಡಿಬಿಟ್ಟಿದ್ರು ಅವರು. ಬಟ್ ಅದು ಪಾಪ ಅವ್ರಿಗೂ ತಿಳುವಳಿಕೆ ಬರ್ಲಿಲ್ಲ, ಮಾಹಿತಿ ಅವರಿಗೆ ತಲುಪ್ಲಿಲ್ಲ. ಆದ್ರೆ ಈಗ ಪೂರ್ತಿ ಚಿತ್ರಣ ಬದಲಾಗಿದೆ ಸರ್. ಈಗ ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ ರೈತರು? ಈಗ ಹೆಂಗಿದಾರೆ ಅಂದ್ರೆ ರೈತರಿಗಿಂತ ಜಾಸ್ತಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದಾರಲ್ಲ ಸರ್, ನನಗೆ ವಾರಕ್ಕೆ ಕನಿಷ್ಠ 2 ಬರ್ತಾರೆ ಸಾಫ್ಟ್ವೇರ್ ಇಂಜಿನಿಯರ್ಸ್. ಮೇಡಮ್ ನಾವು 5 ಕೋಟಿ ಬಿಸ್ನೆಸ್ ಮಾಡಬೇಕು, 2 ಕೋಟಿದ್ ಮಾಡ್ಬೇಕು, ನಮಗೆ ಆ ನೌಕರಿ ಸಾಕಾಗೈತಿ, ನಮಗೊಂದು ಪ್ರಾಜೆಕ್ಟ್ದು ಪ್ಲಾನ್ ಕೊಡ್ರಿ, ಪ್ರಾಯೋಜನ ಪೂರ್ತಿ ವರದಿ ಕೊಡ್ರಿ ಮೇಡಮ್. ಯಾಕಂದ್ರೆ ನಾವೆಲ್ಲ ಫ್ರೀ ಸರ್ವಿಸ್ ಮಾಡ್ತಿದೀವಿ ಸರ್, ಎಲ್ಲೂ ಯೂನಿವರ್ಸಿಟಿಯಲ್ಲಿ ಚಾರ್ಜ್ ಮಾಡಲ್ಲ. ಹಂಗಾಗಿ ಬೆಂಗಳೂರಿನ ಸುತ್ತಮುತ್ತ ಇವತ್ತು ಏನು ಸಿರಿಧಾನ್ಯದ ಮಳಿಗೆಗಳಂತ ಏನಿದಾವೆ ಸರ್, ಅವರೆಲ್ಲಾರು ಹೆಚ್ಚು ಕಡಿಮೆ 90% ಎಲ್ಲ ಇಂಜಿನಿಯರ್ಸ್ ಇದ್ದಾರೆ. ರೈತರು ಈಗೀಗ ತಿಳುವಳಿಕೆ ಬಂದು ಕೃಷಿ ಮೇಳಗಳಲ್ಲಿ ಅಲ್ಲಿ ಇಲ್ಲಿ ನೋಡ್ಕೊಂಡು ಅವರು ಸಣ್ಣ ಪ್ರಮಾಣದಲ್ಲಿ ಈಗ ಘಟಕ ಶುರು ಮಾಡ್ಕೊಂಡಿದ್ದಾರೆ. ಆ ದಿನಗಳು 5 ವರ್ಷದ ಹಿಂದೆ ಈಗ ನೋಡಿದ್ರೆ ಸರ್, ಈಗ ಒಂದು 30-40% ಸುಧಾರಣೆ ನೋಡ್ಬೋದು ನಾವು. ಸಾಕಷ್ಟು ಬದಲಾವಣೆಗಳು. ಹಾ, ಬೆಳವಣಿಗೆ ಅಂದ್ರೆ ಬೆಳೆ ಇನ್ನು ಬೆಳಿಬೇಕು ಸರ್, ಬೆಳಿಲಿಕ್ಕೆ ಜಾಸ್ತಿ ಏರಿಯಾ ಆಗ್ಬೇಕು ನಮಗೆ. ಯಾಕಂದ್ರೆ ಈಗ ಕಂಪನಿಯನ್ನು ಹಾಕ್ಬಿಡ್ತಾರೆ ಸರ್, ಕಚ್ಚಾ ಪದಾರ್ಥ ಸಿಗ್ಬೇಕಲ್ಲ. ಹೌದು, ಕಚ್ಚಾ ಪದಾರ್ಥ ಬೇಕು ಅಂದ್ರೆ ನಮ್ ರೈತರು ಬೆಳೆದ್ರೆ ತಾನೇ ಅದು ನಮ್ಗೆ ಸಿಗ್ಲಿಕ್ಕೆ ಸಾಧ್ಯ. ಹಂಗಾಗಿ ನನ್ನ ಆಸೆ ಏನಂದ್ರೆ, ಯಾರು ಬೆಳೀತಾರೆ ಅವರೇ ಸುತ್ತಮುತ್ತ ಇರುವಂತ ಯುವಕರನ್ನ ಮಹಿಳೆಯರನ್ನ ಕೂಡಿಸ್ಕೊಂಡು ಅವರೇ ಒಂದು ಹಂತದ ಸಂಸ್ಕರಣಾ ಘಟಕ ಹಾಕೊಂಡ್ರೆ ಅವರೇ ಅಗ್ರಿಪ್ರಿನರ್ಸ್ ಅಥವಾ ಆಂಟ್ರಪ್ರಿನರ್ಸ್ ಆಗ್ಬಿಡ್ತಾರೆ. ಆವಾಗ ಮೌಲ್ಯವರ್ಧನೆ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ 2 ತರದ ಮೌಲ್ಯವರ್ಧನೆ ಆಗ್ತದೆ. ಒಂದು, ಪೌಷ್ಟಿಕಾಂಶದ ಮೌಲ್ಯವರ್ಧನೆ ಜಾಸ್ತಿ ಆಗ್ತದೆ ಪದಾರ್ಥದಲ್ಲಿ. ಈಗ ಹೇಳಿದ್ನಲ್ಲ, ಬರೀ ನವಣಿ ತಿನ್ನ ಅನ್ನೋದಕ್ಕಿಂತ ಅಥವಾ ಸಾವಿ ತಿನ್ನ ಅನ್ನೋದಕ್ಕಿಂತ ಸಾವಿ ಪಾಯಸದ ಮಿಕ್ಸ್, ನವಣಿ ಚಿತ್ರಾನ್ನದ ಮಿಕ್ಸ್ ಮಾಡಿದ್ರೆ ತರಕಾರಿಗಳು ಇರ್ತಾವ ಅದ್ರಲ್ಲಿ, ಕಾಯಿಪಲ್ಲೆ, ಆಮೇಲೆ ಬೇಳೆಗಳು ಇರ್ತಾವು, ಹಂಗಾಗಿ ರುಚಿನೂ ಚೆನ್ನಾಗಿ ಆಗ್ತದೆ, ಪೌಷ್ಟಿಕಾಂಶ ಜಾಸ್ತಿ ಆಗ್ತದೆ. ಇದು ಒಂದು ರೀತಿ ಮೌಲ್ಯವರ್ಧನೆ. ಇನ್ನೊಂದು ಮೌಲ್ಯವರ್ಧನೆ ಏನಾಗ್ತದೆ, ಈಗ ಬರೀ ನವಣಿ ಮಾರ್ತೀನಿ ಅಂದ್ರೆ 20-30 ರೂಪಾಯಿ ಮಾರ್ತಾರೆ ಇವರು. ಅದ ಮಿಶ್ರಣನ ಮಾಡಿ ಮಾರಾಟ ಮಾಡ್ತೀವಂದ್ರೆ ಕಡಿಮೆ ರೇಟ್ ಅಂದ್ರು 50 ರೂಪಾಯಿ ಪಾವ್ ಕೆಜಿ, 200 ರೂಪಾಯಿ ಕೆಜಿ ಇದೆ. ಹಣಕಾಸಿಂದನು ಮೌಲ್ಯವರ್ಧನೆ ಆಗ್ತದೆ, ಆಮೇಲೆ ಪೌಷ್ಟಿಕಾಂಶದ ಮೌಲ್ಯವರ್ಧನೆ ಆಗ್ತದೆ. ಮೂರನೇದು ಬಂದು ಒಂದು ನಮ್ಮ ಊರಿನ ಸುತ್ತಮುತ್ತನೆ ನಮಗೊಂದು ಕೆಲಸ ಸಿಗುತ್ತೆ. ನಾಲ್ಕನೇದು, ಪಕ್ಕದ ನಗರಗಳಿಗೆ ನಾವು ವಲಸೆ ಹೋಗೋದಿದೆಯಲ್ಲ, ಅದನ್ನ ತಪ್ಪಿಸ್ಲಿಕ್ಕೆ ಬಹಳಷ್ಟು ಅವಕಾಶಗಳು ಈ ಸಿರಿಧಾನ್ಯಗಳಿದ್ದಾವೆ. ಮೇಡಮ್, ಸಾಕಷ್ಟು ಅವಕಾಶಗಳ ಬಗ್ಗೆ ತಾವು ಹೇಳಿದ್ರಿ, ದೊಡ್ಡ ಆಶಾಭಾವನೆಯನ್ನ ತಾವು ನಮ್ಮ ರೈತರಲ್ಲಿ ತುಂಬಿದ್ದೀರಿ. ಒಂದು ಏನಪ್ಪಾ ಅಂತಂದ್ರೆ, ಈ ಸಿರಿಧಾನ್ಯಗಳ ಬಗ್ಗೆ ಅಥವಾ ಅವುಗಳನ್ನ ಆಹಾರವಾಗಿ ಉಪಯೋಗ ಮಾಡುವಂತಹ ಒಂದು ಸಂದರ್ಭದೊಳಗೆ ಇದು ಕೆಲವಾರು ವರ್ಷಗಳ ಹಿಂದಿನ ಒಂದು ಮನೋಭಾವ ಇರಬಹುದು. ಅಂಥ ಒಂದು ಆಹಾರ ಪದಾರ್ಥಗಳನ್ನು ನಾವು ಸೇವಿಸಿದ್ರೆ ಹೊಟ್ಟೆಗೆ ತೊಂದರೆ ಆಗ್ತದೆ ಅನ್ನುವಂಥ ಮಾತು ಕೂಡ ನಮ್ಮ ಸಾಮಾನ್ಯರಲ್ಲಿ ನಾವು ಕೇಳ್ತಾ ಇದ್ವಿ. ತೊಂದರೆ ಆಗ್ತದೆ ಹೊಟ್ಟೆಗೆ, ಡೈಜೆಷನ್ ತೊಂದರೆ ಆಗ್ತದೆ ಬಹಳಷ್ಟು ಸೇವಿಸಿದ್ರೆ ಅಂತೇಳಿ. ಮತ್ತೆ ಆಂಟಿ ನ್ಯೂಟ್ರಿಷನ್ ಅನ್ನುವಂಥ ಏನು ಒಂದು ಸ್ಥಿತಿ ಇದೆ, ಅಂಥ ಯಾವ ರೀತಿಯಾದಂಥ ಸಮಸ್ಯೆಗಳು ಈ ಸಿರಿಧಾನ್ಯಗಳನ್ನು ಬಹಳ ಮಟ್ಟಿಗೆ ಸೇವನೆ ಮಾಡೋದ್ರಿಂದ ಆಗಬಹುದು ಅನ್ನೋದ್ರ ಬಗ್ಗೆ ಏನಾದರೂ ತಾವು ಹೇಳ್ಬೋದಾ? ಸರ್, ಖಂಡಿತವಾಗೂ ಒಳ್ಳೆ ಪ್ರಶ್ನೆ ಕೇಳಿದ್ರೆ, ನಾ ಕೊನೆಗೆ ಅದನ್ನ ಹೇಳಕ್ಕಿದ್ದೆ ನಾನು. ಈಗ ಅತಿ ಆದ್ರೆ ಅಮೃತ ಕೂಡ ವಿಷ ಅಂತ ಕೇಳಿದೀವಿ ನಾವು. ಇಲ್ಲೂ ಕೂಡ ಅಷ್ಟೇನೆ, ಒಂದು ಸಿರಿಧಾನ್ಯ ಒಂದು ದಿನಕ್ಕೆ. ಈ ನಗರ ಪ್ರದೇಶದಲ್ಲಿ ಏನ್ ಮಾಡ್ತಿದಾರೆ, ಬೆಳಗ್ಗೆನೂ ಸಿರಿಧಾನ್ಯ, ಮಧ್ಯಾಹ್ನ ಸಿರಿಧಾನ್ಯ, ರಾತ್ರಿನೂ ಸಿರಿಧಾನ್ಯ. ಅಂದ್ರೆ ಅತಿಯಾದ ಹೆಚ್ಚಿನ ನಾರನ್ನ ನಾವು ತಿಂದ್ರೆ ಜೀರ್ಣಕ್ರಿಯೆಗೆ ತೊಂದರೆ ಆಗತ್ತೆ, ಬೇದಿ ಆಗಕ್ ಶುರುವಾಗತ್ತೆ, ಹೊಟ್ಟೆ ನೋವು ಇರಬಹುದು, ಅಥವಾ ಕೆಲವರಲ್ಲಿ ಅವ್ರದ್ದು ಹೊಟ್ಟೆ ಸೂಕ್ಷ್ಮ ಇದ್ರೆ ತಕ್ಷಣಕ್ಕೆ ಬೇದಿ ಆಗ್ಬೋದು. ಆಮೇಲೆ ಇನ್ನೊಂದು ಸಮಸ್ಯೆ ಕಾಡ್ಬೋದು ಸರ್, ಏನಂದ್ರೆ ಅತಿಯಾಗಿ ನಾರಿನಂಶ ತಿಂದಾಗ ಕಬ್ಬಿಣ ಮತ್ತೆ ಸುಣ್ಣದ ಅಂಶ ಮತ್ತೆ ಸತುವಿನ ಅಂಶ ದೇಹಕ್ಕೆ ದೊರಕೋದಿಲ್ಲ. ಅದು ಒಂದು ಈ ಆಂಟಿ ನ್ಯೂಟ್ರಿಯಂಟ್ಸ್ ಅಂತ ಹೇಳಿದ್ವಲ್ಲ, ಸೊ ಆ ಅಂಶಗಳು ಜಾಸ್ತಿ ಆಗತ್ತೆ. ಸೊ ಸೊ ಯಾವ್ದನ್ನಾದ್ರೂ ಬಳಸಿ ಇತಿಮಿತಿಯಲ್ಲೇ ಬಳಸ್ಬೇಕು ನಾವು. ಸೊ ಆ ನಿಟ್ಟಿನಲ್ಲಿ ಒಂದು ಇವುಗಳದ್ದು ಸಂಸ್ಕರಣ ಅಂತ ಹೇಳಿದ್ರೆ, ಒಂದು ಇಡ್ಲಿ ತರ ಮಾಡ್ಕೊಂಡು ಬಳಸೋದು ಆರೋಗ್ಯದ ವಿಷಯ ಬಂದಾಗ ಬಹಳ ಒಳ್ಳೇದು. ಆಮೇಲೆ ಒಂದು ಊಟ, ಸಿರಿಧಾನ್ಯದ ಊಟ, ಒಂದು ಊಟ ಸಾಕು ದಿನಕ್ಕೆ ಒಂದು ಊಟ, ಒಂದು ಊಟ ಯಾವ್ದನ್ನಾದ್ರೂ ಬಳಸಿ ನೀವು ಸಿರಿಧಾನ್ಯನ. ಬಟ್ ಇಲ್ಲಿ ಏನ್ ಮಾಡ್ತೀರ ಬೆಂಗಳೂರಲ್ಲಿ, ಒಂಬತ್ತು ಸಿರಿಧಾನ್ಯನ ತಂದು ಮಿಕ್ಸ್ ಮಾಡ್ಬಿಡೋದು. ಸೊ ಅವು ಏನಂದ್ರೆ, ಒಂದಕ್ಕೆ ಬೇಯಿಸೋ ಗುಣನೇ ಬೇರೆ, ಪೌಷ್ಟಿಕಾಂಶ ಬೇರೆ, ಎಣ್ಣೆ ಹೀರ್ಕೊಳ್ಳೋ ಗುಣ ಬೇರೆ. ಅಂತ ಟೈಮಲ್ಲಿ ಸಮಸ್ಯೆ ಆಗೋದು ಖಂಡಿತವಾಗಿ ಸರ್. ಇನ್ನೂ ಒಂದು ನಾ ಕಾಳಜಿ ಹೇಳ್ಬೇಕು ನಾನು ಏನಂತ ಹೇಳಿದ್ರೆ, ಈಗ ಸಜ್ಜೆ ನಮ್ಮ ದೇಶದಲ್ಲಿ ಅಂತ ಸಮಸ್ಯೆ ಇಲ್ಲ, ನಮ್ಮ ದೇಶದಲ್ಲಿ ಬೆಳೆಯುವಂತ ಸಜ್ಜೆಗಳಲ್ಲಿ. ಆದ್ರೆ ಇತ್ತೀಚೆಗೆ ಜನರು ಓಡಾಟ ನಮ್ಮ ದೇಶದ ಬೇರೆ ದೇಶಕ್ಕೆಲ್ಲ ಹೋಗಿ ಬರೋದ್ರಿಂದ ಎಲ್ಲೋ ಒಂದೊಂದು ಅಪರೂಪದಲ್ಲಿ ಅಪರೂಪದ ಕೇಸ್ ಬಗ್ಗೆ ನಾನು ಮಾತಾಡ್ತಿರೋದು. ಈಗ ಗೊಯ್ಟರ್ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ಅಯೋಡಿನ ಕೊರತೆ, ಅದು ಒಂದು ಎಲ್ಲೋ ಒಂದು ಕಡೆ ಕಾಣಿಸ್ತಾ ಇದೆ ಆಫ್ರಿಕಾದಲ್ಲಿ, ನಮ್ಮ ದೇಶದಲ್ಲಲ್ಲ. ಆದ್ರೆ ಕಬ್ಬಿಣಾಂಶದ ಕೊರತೆಯನ್ನ ಹೋಗಲಾಡಿಸ್ಲಿಕ್ಕೆ ಹೈದರಾಬಾದ್ನಲ್ಲಿರುವಂತ ಇಕ್ರಿಸ್ಯಾಟ್ ಅನ್ನೋ ಸಂಸ್ಥೆ ಏನಿದೆ, ಅಂತಾರಾಷ್ಟ್ರೀಯ ಸಂಸ್ಥೆ, ಅವರು ಸಜ್ಜೆಗೆನೆ ಕಬ್ಬಿಣಾಂಶನ ಸೇರಿಸಿ ಅದರದ್ದು ಮೌಲ್ಯ ವರ್ಧನೆ ಮಾಡಿ ಹೈಸ್ಕೂಲಿಗೆ ಹೋಗುವಂತ ಹೆಣ್ಣು ಮಕ್ಕಳಿಗೆ ಕೊಟ್ಟರು, ಅವರಲ್ಲಿ ರಕ್ತಹೀನತೆ ಕಡಿಮೆ ಆಗಿದೆಯಾ ಅಂತ ಅವರು ಒಂದು ವೈದ್ಯಕೀಯ ಅಧ್ಯಯನಗಳನ್ನ ಮಾಡಿದ್ರು. ನಾನೇ ನನ್ನ ಒಂದು ಪ್ರಯೋಜನೆ ಚಾಮರಾಜನಗರ ಜಿಲ್ಲೆಯಲ್ಲಿರುವಂತ ಏನು ಕಾಡು ಜನ ಇದ್ದಾರೆ ಅವ್ರ ಮೇಲೆ 6 ವರ್ಷ ಸಂಶೋಧನೆ ಮಾಡಿ ಕೂಡ ನೋಡಿದ್ವಿ ಕಬ್ಬಿಣಾಂಶದಲ್ಲಿ ಹೆಚ್ಚಳ ಆಗಿದ್ದನ್ನ, ರಕ್ತಹೀನತೆ ಕಡಿಮೆ ಆಗಿರೋದನ್ನು ನೋಡಿದ್ವಿ. ಆದ್ರೆ ಅಲ್ಲಿ ಹೇಳೋದು ಒಂದು ಕಾಳಜಿ ಏನಂದ್ರೆ, ಸಿರಿಧಾನ್ಯಗಳನ್ನ ಚೆನ್ನಾಗಿ ಬೇಯಿಸಿಬಿಟ್ಟು ಅಂತ ಹೇಳಿದ್ರೆ, ನೀವು ಕುಕ್ಕರ್ಲಾದ್ರೂ ಅದನ್ನ ಕುದಿಸ್ಕೋಬಹುದು, ಮಣ್ಣಿನ ಮಡಿಕೆಯಲ್ಲಾದ್ರೂ ಕುದಿಸ್ಬೋದು, ಸ್ಟೀಲಿನ ಪಾತ್ರೆಯಲ್ಲಾದ್ರೂ ಅನ್ನ ಮಾಡ್ಕೋಬಹುದು. ನೀವು ಅದನ್ನ 1/2 ಭಾಗ ಅಥವಾ 1/3 ಭಾಗ ನೀರ್ ಹಾಕಿ ಚೆನ್ನಾಗಿ ಕುದಿಸಿ, ಆಮೇಲೆ ಆದಷ್ಟು ಸಾಂಬಾರ್ ಪದಾರ್ಥಗಳು ಅಂದ್ರೆ ಮಸಾಲೆ ಪದಾರ್ಥಗಳನ್ನ ಕಡಿಮೆ ಬಳಸ್ಕೊಳ್ಳಿ ಸಿರಿಧಾನ್ಯ ಬಳಸುವಾಗ. ಜೊತೆಗೆ ಹಾಲು, ಮೊಸರು, ಮಜ್ಜಿಗೆ ಅವುಗಳ ಜೊತೆಗೆ ಬಳಕೆ ಮಾಡಿದ್ರೆ ಆರೋಗ್ಯಕ್ಕೆ ಬಹಳ ಒಳ್ಳೇದು. ಮತ್ತೆ ಇವನ್ನ ಹುರಿದಾದ್ರೂ ಬಳಸಿ, ಇಲ್ಲ ಅಂತ ಹೇಳಿದ್ರೆ ಇಡ್ಲಿ ದೋಸೆ ತರ ಮಾಡೋದಾದ್ರೆ ಬಹಳ ಸೂಕ್ತ ಇವುಗಳು. ಆಮೇಲೆ ಬೇಗ ಹುಳಿ ಬರ್ತದೆ, ನೆನಪಿರ್ಲಿ ಇದು ನಿಮಗೆ. ಮಾಮೂಲಿ ಅಕ್ಕಿಯಲ್ಲಿ ನಾವು ದೋಸೆ ಮಾಡ್ತೀವಿ ಅಂತಂದ್ರೆ ಮುಂಜಾನೆ ನೆನೆಸಿ ಮಧ್ಯಾಹ್ನ ರುಬ್ಬಿ ಬಿಡ್ತೀವಿ. ಆದ್ರೆ ಸಿರಿಧಾನ್ಯದ ಹಿಟ್ಟು ಹೆಂಗಂದ್ರ, ಮಧ್ಯಾಹ್ನ ನೀವು ಉದ್ದಿನ ಬೇಳೆ ರುಬ್ಬಿಕೊಳ್ರಿ ಪರವಾಗಿಲ್ಲ, ಆದ್ರೆ ರಾತ್ರಿ ಮಲ್ಗೋ ಟೈಮ್ನಲ್ಲಿ ಸಿರಿಧಾನ್ಯದ ಹಿಟ್ಟು ಹಾಕಿ ಕಲಿಸ್ಬಿಟ್ಟು ದೋಸೆ ಹಿಟ್ಟಿನ ಹದಕ್ಕೆ ಕಲಿಸಿಟ್ರೆ ಮುಂಜಾನೆ ಅಷ್ಟದಾಗಲೇ ಹುಳಿ ಬಂದಿರ್ತದೆ. ಇದೆ ಅಂದ್ರೆ ಅದು ಒಂದು ವಿಶೇಷ ಗುಣ ಸಿರಿಧಾನ್ಯದಲ್ಲಿ. ಹಂಗಾಗಿ ಇವನ್ನ ಚೆನ್ನಾಗಿ ಬೇಯಿಸ್ಬಿಟ್ಟು ಬಳಕೆ ಮಾಡ್ರಿ. ಮತ್ತೆ ನೀರಲ್ಲಿ ನೆನೆಸಿ 1/2 ಗಂಟೆ ಬಿಟ್ಟು ಅನ್ನ ಮಾಡ್ರಿ. ಆಮೇಲೆ ಅದಕ್ಕಿಂತ ಮುಂಚೆ ಚೆನ್ನಾಗಿ 2-3 ಸರಿ ತೊಳಿರಿ ಬೇಕಾದ್ರೆ. ಸೊ ಇವು ಏನಂದ್ರೆ ಸ್ವಲ್ಪ ಕಾಳಜಿ, ನಮ್ಗೆ ಚೆನ್ನಾಗಿ ಜೀರ್ಣ ಆಗ್ಲಿಕ್ಕೆ ಸಹಾಯ ಮಾಡುವಂತ ಒಂದು ಸಂಸ್ಕರಣ ವಿಧಾನಗಳಿವು. ಮೇಡಮ್, ಈಗ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ತಮಗೆ ಸಾಕಷ್ಟು ಅನುಭವ ಇದೆ, ತಾವು ಸಾಕಷ್ಟು ಅಧ್ಯಯನ ಮಾಡಿದ್ದೀರಿ, ಸಂಶೋಧನೆ ಮಾಡಿದ್ದೀರಿ, ಬೇರೆ ದೇಶಗಳನ್ನ ಕೂಡ ತಾವು ಸಂದರ್ಶನ ಮಾಡಿ ಬಂದಿದ್ದೀರಿ. ಇಂಥ ಒಂದು ಸಂದರ್ಭದೊಳಗ ನಮ್ಮ ದೇಶದೊಳಗೆ ಬೆಳೀತಾ ಇರುವಂತಹ ಸಿರಿಧಾನ್ಯಗಳು, ಇಡೀ ಜಗತ್ತಿನೊಳಗೆ ನಾವು ಸಾಕಷ್ಟು ಹೆಚ್ಚಿನ ಪ್ರಮಾಣದೊಳಗೆ ಬೆಳೀತಾ ಇದ್ದೇವೆ ಸಿರಿಧಾನ್ಯಗಳನ್ನ, ಅಂಥ ಒಂದು ಮಾರುಕಟ್ಟೆ ಬೇರೆ ದೇಶಗಳಲ್ಲಿ ನಮ್ಮ ರೈತರಿಗೆ ಸಿಗುವಂತಹ ಅದನ್ನ ಮುಂದಿನ ದಿನಗಳಲ್ಲಿ ನಾವು ಆಶಾ ಭಾವನೆಯನ್ನ ಇಟ್ಕೋಬಹುದು ಹೆಂಗ ಅಂತ? ಖಂಡಿತವಾಗಿ ಇಟ್ಕೋಬಹುದು, ಖಂಡಿತವಾಗಿ ಇಟ್ಕೋಬಹುದು. ಅದಕ್ಕೆ ಏನ್ ಬೇಕು, ಅದನ್ನ ಬೇರೆ ದೇಶಕ್ಕೆ ಕಳಿಸ್ಲಿಕ್ಕೆ ಏನ್ ಸಹಾಯ ಬೇಕು ಅದನ್ನ ನಮ್ಮ ಸರ್ಕಾರಗಳು ಈಗಾಗಲೇ ಶುರು ಮಾಡಿದ್ದಾರೆ. ಆಮೇಲೆ ನಮ್ಮ ಗುಣಮಟ್ಟ ಪರೀಕ್ಷಾ ಕೇಂದ್ರ ದೆಹಲಿಯಲ್ಲಿ ಏನಿದೆ, ಮತ್ತೆ ಅದರದೆಲ್ಲ ವಲಯ ಕಚೇರಿಗಳು ಕೂಡ ಇದಾವೆ, FSSA ಅಂತ ಹೇಳ್ತೀವಿ, ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಂತ, ಇದು ಆಹಾರದ ಗುಣಮಟ್ಟ ಕಾಪಾಡುವಂತ ಒಂದು ಸಂಸ್ಥೆ. ಅವರು ಕೂಡ ಸಿರಿಧಾನ್ಯದ ಪದಾರ್ಥದಲ್ಲಿ ತೇವಾಂಶ ಎಷ್ಟಿರ್ಬೇಕು, ಪ್ರೋಟೀನ್ ಎಷ್ಟಿರ್ಬೇಕು, ಉದಾಹರಣೆಗೆ ಇಡ್ಲಿ ಮಿಕ್ಸ್ ನಾನು ಮಾಡ್ತೀನಂದ್ರೆ ಅದ್ ಗುಣಮಟ್ಟ ಆಗ್ಲಿ ಅವರು ತಯಾರು ಮಾಡಿದ್ದಾರೆ ಎಲ್ಲ ವಿಜ್ಞಾನಿಗಳನ್ನ ಕನ್ಸಲ್ಟ್ ಮಾಡಿ. ಸೊ ಹಂಗಾಗಿ ಮುಂದಿನ ದಿನದಲ್ಲಿ ಮಾರುಕಟ್ಟೆ ಚೆನ್ನಾಗಿದೆ ಸರ್, ನಮ್ಮಲ್ಲಿ ಏನ್ ತೊಂದ್ರೆ ಇಲ್ಲ. ತಾವು ಹೊರಗಡೆ ಹೋದಾಗ ಯಾವ್ದಾದ್ರೂ ವಿದೇಶಿ ಗ್ರಾಹಕರ ಜೊತೆಗೆ ಚರ್ಚೆ ಮಾಡುವಂತಹ ಸಂದರ್ಭ ಬಂತ? ಅವರು ಭಾರತದ ತಿನಿಸುಗಳ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ, ಭಾರತದ ಒಂದು ಬೆಳೆಗಳ ಬಗ್ಗೆ ಅವರಿಗೆ ಯಾವ ರೀತಿಯಾದಂತಹ ಒಂದು ಭಾವನೆ ಇದೆ? ನನ್ನ ಒಬ್ಬ ಸ್ನೇಹಿತೆ ಫ್ರಾನ್ಸ್ ಅಲ್ಲಿ ಇದ್ದಾಳೆ, ಅವಳು 2009 ನಮ್ ದೇಶಕ್ಕೆ ರಾಗಿ ಅಧ್ಯಯನ ಮಾಡ್ಲಿಕ್ಕೆ ಫ್ರಾನ್ಸ್ ಇಂದ ಬಂದಿದ್ಲವಳು. ಬಂದು ಇಲ್ಲಿ 1 ವರ್ಷ ಇದ್ದು ರಾಗಿ ಬೆಳೆ ಹೆಂಗ್ ಬೆಳೀತಾರೆ, ಅದನ್ನ ಕೊಯ್ಲು ಹೆಂಗ್ ಮಾಡ್ತಾರೆ, ಅದನ್ನೆಲ್ಲಾ ನೋಡ್ಕೊಂಡು ನನ್ನ ಹತ್ರ ಬಂದು ಗೋಧಿ ಇಲ್ಲದೇನೆ ರಾಗಿಯಿಂದ ಪಾಸ್ತಾ ಶಾವಿಗೆ ಮಾಡೋದ್ ಹೆಂಗೆ ಅಂತ ಕಲ್ತ್ಕೊಂಡು ಹೋದ್ಲು. ಆಮೇಲೆ ರೈತ ಮಹಿಳೆ ಗುಂಪುಗಳನ್ನ ನೋಡಿ ಚರ್ಚೆ ಮಾಡಿ ಹುಬ್ಬಳ್ಳಿ ತನಕ ಹಿಡ್ಲಿಕ್ಕೆ. ನನಗೊಂದು ಆಶಾಭಾವ ಏನಿತ್ತಂದ್ರೆ, ಆಕೆ ನಮ್ಮ ಹೆಣ್ಮಕ್ಳು ತಯಾರ್ ಮಾಡಿದ ಪದಾರ್ಥ ತಗೊಂಡ್ ಹೋಗ್ಬೋದೇನೋ ಅಂತ ಅನ್ಕೊಂಡಿದ್ದೆ ಆವಾಗ. ಆದ್ರೆ ಆಕೆ ಎಷ್ಟು ಜಾಣೆ ಅಂದ್ರೆ, ಹೋಗುವಾಗ 50 ಕೆಜಿ ರಾಗಿ ತಗೊಂಡ್ ಹೋದ್ಲಕ್ಕೆ ಅವ್ರ ದೇಶಕ್ಕೆ. ಹೋಗಿ ಅಲ್ಲಿ ರೈತರ ಕೈಲಿ ಅವ್ನು ಬೆಳೆಸಿದ್ಲು. ಅಂದ್ರೆ ನೋಡಿ, ಇದು ಒಂದ್ ರೀತಿಯಲ್ಲಿ ಹೆಂಗಂದ್ರೆ, ಬೆಳೆಯೋದ್ರಿಂದ ಹಿಡಿದು ಪದಾರ್ಥ ಮಾಡೋ ತನಕನು ಅವ್ರಾಗ್ಲೂ ತಯಾರಾಗಿದ್ದಾರೆ ಅಂತ. ಅಂದ್ರೆ ನಾವು ಸ್ವಾವಲಂಬಿ ಆಗ್ಬೇಕು ಈ ನಿಟ್ಟಿನೊಳಗ ಅಂತೇಳಿ. ಹೌದು, ನಾವು ಆಗ್ಲೇಬೇಕು. ಆಮೇಲೆ ನಮ್ ರೈತರು, ನಾ ಬೆಳೆ ಬೆಳೆದ್ನಪ್ಪ ಸಾಕು ಇಲ್ಲಿಗೆ ಅಂತ ಅನ್ನೋದಕ್ಕಿಂತ ಒಂದ್ ಸ್ವಲ್ಪ ಮುಂದಕ್ಕೆ ಹೋಗಿ, ಇಲ್ಲಪ್ಪ ಬೆಳೆದಿನಿ ಅದನ್ನ ಕ್ಲೀನ್ ಮಾಡಿಸಿ, ಒಂದ್ ಸ್ವಲ್ಪ ಮಣ್ಣಿಗಿನ್ನೆಲ್ಲ ಸಪರೇಟ್ ಮಾಡಿಸಿ, ಒಂದ್ 5 ಕೆಜಿ 2 ಕೆಜಿ ಅಕ್ಕಿ ಮಾಡಿಸಿ ಪ್ಯಾಕ್ ಮಾಡೋಣ, ಇಲ್ಲ ಆಮೇಲೆ ಪದಾರ್ಥ ಮಾಡಿಸೋಣ ಅನ್ನೋ ನಿಟ್ಟಿನಲ್ಲಿ ಗುಣಮಟ್ಟ ಒಂದು ಕಾಪಾಡ್ಲೇಬೇಕು ಸರ್. ಬಟ್ ಈಗ ಏನಂದ್ರೆ, ನಮ್ಮ ದೇಶದಲ್ಲಿ ನಾವ್ ಅನ್ಕೊಂಡಿವಿ ಅರಿವು ಕಡಿಮೆ ಅಂತೇಳಿ, ಆದ್ರೆ ಬೇರೆ ದೇಶದಲ್ಲಿ ಸಿರಿಧಾನ್ಯದ ಬಗ್ಗೆ ಆಗ್ಲೇ ತುಂಬಾ ಅರಿವಿದೆ. ಅಮೆರಿಕದ ಮಾರುಕಟ್ಟೆಯಲ್ಲಿ ಸಿರಿಧಾನ್ಯ ತುಂಬಾ ಚೆನ್ನಾಗಿ ಮಾರುಕಟ್ಟೆ ಆಗ್ತಾ ಇದೆ. ಯಾಕಂದ್ರೆ ನಾವು ಹೋದಾಗ ರಾಗಿ ಹಿಟ್ಟು ತಂದು ಮುದ್ದೆ ಮಾಡ್ಕೊಂಡು ಊಟ ಮಾಡಿದ್ವಿ ಅಲ್ಲಿ. ಆಗ್ಲೇ ಒಂದು 8 ವರ್ಷದ ಹಿಂದಿನ ಕತೆ ಹೇಳ್ತಿದ್ದೀನಿ ನಾನು. ಅಂದ್ರೆ ಈಗ ಮತ್ತಷ್ಟು ಬದಲಾವಣೆಗಳು ಸಾಕಷ್ಟು ಆಗ್ಯಾವ, ಮತ್ತೆ ಸಕಾರಾತ್ಮಕವಾದಂತಹ ಬದಲಾವಣೆಗಳನ್ನ ನಾವು ನೋಡ್ತೀವಿ. ಹೌದು, ಈಗ ದುಬೈಗೆ ನನ್ನ ಹತ್ರ ತರಬೇತಿ ತಗೊಂಡಿರುವಂತ ಒಂದ್ 2 ಹೆಣ್ಮಕ್ಳು, ಅವರು ಸಣ್ಣ ಸಣ್ಣ ಕಂಪನಿ ಮಾಡ್ಕೊಂಡಿದ್ದಾರೆ. ಅವರು ಮಂಗಳೂರು ಮುಖಾಂತರ ದುಬೈ ಕಳಿಸ್ತಾರೆ ಅವ್ರು. ದುಬೈನಲ್ಲೇ ತುಂಬಾ ಜನ ಇದ್ದಾರೆ ಗ್ರಾಹಕರು, ಹಂಗೆ ಬಹಳ ಕಡೆ ಇದ್ದಾರೆ ಸರ್. ಅಂತವ್ರ ಮೂಲಕ ನಾವು ಹೊಸ ಗ್ರಾಹಕರನ್ನ ಹಿಡ್ಕೊಳ್ಬಹುದಲ್ಲ. ಹಿಡ್ಕೋಬಹುದು. ಈಗ ಸಿಂಗಾಪುರದಲ್ಲಿ ಗ್ರಾಹಕರು ಈಗ ಮಾರುಕಟ್ಟೆ ಓಪನ್ ಆಗ್ತಾ ಇದೆ, ಯಾಕಂದ್ರೆ ಬಹಳಷ್ಟು ದುಬಾರಿಯಾದಂತ ನಗರ ಅದು. ಈಗ ಚೆನ್ನೈನಿಂದ ಅಲ್ಲಿಗೆ ಪದಾರ್ಥಗಳು ಹೋಗ್ತಾ ಇದಾವೆ ಈಗ. ಅಂದ್ರೆ ಭಾರತದ ಸಿರಿಧಾನ್ಯಗಳಿಗೆ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಭವಿಷ್ಯ ಇದೆ, ಭವ್ಯ ಭವಿಷ್ಯ ಇದೆ ಅನ್ನುವಂತ ಒಂದು ಮಾತನ್ನ ತಗೊಳ್ಳುತ್ತೆ. ಖಂಡಿತವಾಗೂ ಇದೆ ಸರ್. ಆದ್ರೆ ನಾವು ಯಾವ ರೀತಿಯಲ್ಲಿ ಸಂಸ್ಕರಣೆ ಮಾಡ್ತೀವಿ ಮತ್ತೆ ಪ್ಯಾಕೇಜಿಂಗ್ ಮಾಡ್ತೀವಿ, ಅದ್ರ ಮೇಲೆ ಪೌಷ್ಟಿಕಾಂಶಗಳ ಮೌಲ್ಯನ ಹೆಂಗ್ ಬರಿತೀವಿ, ಮತ್ತೆ ಗ್ರಾಹಕರಿಗೆ ನಾವ್ ಅದ್ ಹೆಂಗ್ ಮುಟ್ಟಿಸೋ ಪ್ರಯತ್ನ ಮಾಡ್ತೀವಿ ಅನ್ನೋದಿದೆಯಲ್ಲ, ಇದು ಎಲ್ಲಾ ಹಂತದಲ್ಲೂ ನಾವು ಏನ್ ಹೇಳ್ತೀವಿ, ಒಳ್ಳೆ ಗುಣಮಟ್ಟ ಕಾಪಾಡ್ಕೊಳ್ಳೋದ್ರ ಜೊತೆಗೆ ಗ್ರಾಹಕರಿಗೆ ಸ್ನೇಹಿತರ ತರ, ಗ್ರಾಹಕ ಸ್ನೇಹಿಯಾಗಿನೇ ಹೋಗ್ಬೇಕಾಗತ್ ನಾವು. ಅಂದ್ರೆ ಬರೀ ಪದಾರ್ಥ ಕೊಟ್ರೆ ಸಾಲದು, ನಾವು ಪದಾರ್ಥದ ಜೊತೆಗೆ ಅದ್ರದ್ದು ಪ್ರಾಮುಖ್ಯತೆನೂ ನಾವು ತಿಳಿಸುವಂತ ಕೆಲಸ ನಾವು ಮಾಡ್ಬೇಕು. ಈ ನಿಟ್ಟಿನೊಳಗ ನಮ್ಮ ಕೃಷಿ ವಿಶ್ವವಿದ್ಯಾಲಯಗಳು ಯಾವ ರೀತಿ ಸನ್ನದ್ಧ ಆಗಿದ್ದಾವೆ ಅನ್ನುವಂತ ಮಾತನ್ನ ತಾವು ಹೇಳ್ತೀರಿ. ಈ ಬೇರೆ ಬೇರೆ ಸಂಸ್ಥೆಗಳು ಕೂಡ ಈ ನಿಟ್ಟಿನೊಳಗ ಸಂಶೋಧನೆ ಮಾಡ್ತಾ ಇರುವಂತಹ ಸಂಸ್ಥೆಗಳು, ಕೃಷಿ ವಿಶ್ವವಿದ್ಯಾಲಯಗಳು ನಮ್ಮ ರೈತರಿಗೆ, ಆಮೇಲೆ ಯಾರು ಆಸಕ್ತರಿದ್ದಾರೆ ಅಂತ ಹೊಸ ಉದ್ಯಮಿಗಳಿಗೆ ಏನಿದೆ, ಒಂದು ಸರಿಯಾದಂತಹ ಒಂದು ಮಾರ್ಗದರ್ಶನ, ಸರಿಯಾದಂತಹ ಒಂದು ತಿಳುವಳಿಕೆ ನೀಡುವಂತಹ ಒಂದು ಕೆಲಸವನ್ನ ಮಾಡೋದಕ್ಕೆ ಯಾವ ರೀತಿ ಸನ್ನದ್ಧ ಆಗ್ಯಾವ ಅಂತೀರಿ? ಕರ್ನಾಟಕದಲ್ಲಿರುವಂತ ಎಲ್ಲಾ ಕೃಷಿ ವಿಶ್ವವಿದ್ಯಾಲಯಗಳು, ಅದರಲ್ಲೂ ನಮ್ಮ ಜಿಕೆವಿಕೆಯಲ್ಲಿರುವಂತ ಕೃಷಿ ವಿಶ್ವವಿದ್ಯಾನಿಲಯ ಒಳ್ಳೆಯ ಹಂತದಲ್ಲಿ, ನಮ್ಮಲ್ಲಿ ಒಂದು ಸಂಸ್ಥೆ ಇದೆ ಸರ್, ಅದು ಸಿರಿಧಾನ್ಯ ಉತ್ಕೃಷ್ಟತಾ ಕೇಂದ್ರ ಅಂತಾನೆ ಇದೆ ನಮ್ಮಲ್ಲಿ ಅಂತ ಹೇಳಿದ್ರೆ, ಸೆಂಟರ್ ಆಫ್ ಎಕ್ಸಲೆನ್ಸ್ ಆನ್ ಮಿಲೆಟ್. ನೀವು ಆ ಸಂಸ್ಥೆಗೆ ಬಂದ್ರೆ, ಅಂದ್ರೆ ಬಹಳ ಜನ ರೈತರು ಬರ್ತಾರಲ್ಲಿ, ಅವ್ರ ಬೆಳೆ ತಂದು ಅಲ್ಲಿ ಸಂಸ್ಕರಿಸ್ಕೊಂಡು 1 ಕೆಜಿಗೆ 5 ರೂಪಾಯಿ ಚಾರ್ಜ್ ಮಾಡ್ತೀವಿ ನಾವು. ಆ ಪದಾರ್ಥ ಆದ್ರೂ ಮಾಡ್ಕೋಬಹುದು, ಅಕ್ಕಿ ಆದ್ರೂ ಮಾಡ್ಕೋಬಹುದು, ಅವರು ಬೇರೆ ಬೇರೆ ಪದಾರ್ಥಕ್ಕೆ ಬೇರೆ ಬೇರೆ ರೇಟ್ ಇದೆ. ಸೊ ಈಗ ನಮ್ಮಲ್ಲಿ ತರಬೇತಿಗಳನ್ನು ಮಾಡ್ತಾ ಇದೀವಿ, ಆಮೇಲೆ ಅವರು ಉದ್ಯಮಿಗಳಾಗ್ತಾರೆ ಅಂದ್ರೆ ಅದಕ್ಕೆ ತರಬೇತಿ ಕೊಡ್ತಾ ಇದೀವಿ, ಅದಕ್ಕೆ ಸಂಬಂಧಪಟ್ಟಂತ ಬೇರೆ ಬೇರೆ ಸಂಸ್ಥೆಯವ್ರನ್ನ ಕರೆಸಿ ತರಬೇತಿ ಕೊಡಿಸ್ತಾ ಇದೀವಿ. ಇದೆ ಸರ್ ಆ ಸನ್ನದ್ಧತೆ ಯೂನಿವರ್ಸಿಟಿಯಲ್ಲಿ ಇದೆ ಆಗ್ಲೇ. ಒಳ್ಳೇದು ಉಷಾ ಮೇಡಮ್ ಅವರೇ, ನಮ್ಮ ರೈತ ಬಾಂಧವರಿಗೆ ಅಥವಾ ಸಿರಿಧಾನ್ಯಗಳ ಒಂದು ವ್ಯವಹಾರದೊಳಗ ಆಸಕ್ತಿ ಇರುವಂತವರಿಗೆ ಏನಾದ್ರೂ ಚರ್ಚೆ ಮಾಡಬೇಕು, ಏನಾದ್ರೂ ಹೊಸ ಮಾಹಿತಿ ಬೇಕು ಅಂತಂದ್ರೆ ತಮ್ಮ ನಂಬರ್ ಕೊಡ್ತೀರಿ ಅವರಿಗೆ? ಕೊಡ್ತೀನಿ ಸರ್ ನಾನು ನಂಬರ್ ಅನ್ನ. ಆದ್ರೆ ರೈತ ಬಾಂಧವರಲ್ಲಿ ಒಂದು ಮನವಿ ಇದೆ ನಂದು, ನಾನು ಪಾಠ ಮಾಡುವ ಸಂಸ್ಥೆಯಲ್ಲಿರೋದ್ರಿಂದ ನನಗೆ 8:30 to 5 ತನಕ ಕ್ಲಾಸಸ್ ಇರ್ತವೆ, ಹಂಗಾಗಿ ನನಗೆ 5 to 7 ಸಂಜೆ ಆ ಟೈಮಲ್ಲಿ ಫೋನ್ ಮಾಡಿದ್ರೆ ಒಳ್ಳೇದು. ನನ್ನ ನಂಬರ್ ಹೀಗಿದೆ, ಬರ್ಕೊಳ್ಳಿ, 9408315345. ಒಳ್ಳೇದು, ಉಷಾ ಮೇಡಮ್ ಅವರು ಹೇಳದಂತ ನಂಬರ್ ಅನ್ನ ನಾನು ಒಂದ್ಸಲ ಹೇಳ್ತೀನಿ, ಆತ್ಮೀಯರೇ ತಾವು ಬರ್ಕೊಳ್ಬಹುದು, 9408315345. ಈ ನಂಬರ್ನ ತಾವು ಈಗಾಗಲೇ ಮೇಡಮ್ ಅವ್ರು ಹೇಳದಂಗ

ಕಾಲ್ ಹಿಡಿದು ಕಬ್ಬ ನೆಟ್ಟು ನಂಜುಂಡ ಮುಂಬಿಡಿದು ನೀರ ಕೊಟ್ಟು ಸಾಲ್ ಹಿಡಿದು ಕಬ್ಬ ನೆಟ್ಟೋ